ಮರಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ, ಮುಂದಿನ ಬಾಳಿನ ರಾಜಮಾರ್ಗದ ಬಾಗಿಲ ತೆರೆಯಲು ಕೂಡಿ ಕೂಗೋಣ. ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುಟ್ಟು ಇಂದನ, ಅನಂತ ಶಕ್ತಿಯ ಮೂಲ.